ಆದರೆ ಯನ್ನ ಆದರೆ ಹೌದಮೆ ಒಬ್ಬ ಸಲಿಬವನೇ ಈಗ ಕಮಲ್ ಮಾಲ ನೆಲ ಕಮಲ್ ವಿಯನ ಸದಿಯ ಶೂಕ ನಿವನ ಈಗ ಗಯಾಲ ಒಬ್ಬ ಕೌರದ ರಾಜ ಮಂದಿರ ಮಯನ್ನ ಆದರಿ ಪ್ರೇಮನೀಯ ಬೆಂಬಲ ಸುಖೇಶ ಎ ಪಾಯ